ನಮಸ್ಕಾರ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:15 ಸಮಯವಾಗಿದೆ. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಬಾನುಲಿ ಬಂಧು ನಾನು ಚಂದು. ಶುಕ್ರವಾರದ ಸಂಜೆಯ ಪ್ರಸಾರ ಕಾರ್ಯಕ್ಕೆ ನಮ್ಮೆಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನದ ಕೃಷಿರಂಗದಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ದತೆ ಕುರಿತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿಯನ್ನು ಕೇಳಬಹುದು. ಈಗ ಕಾರ್ಯಕ್ರಮದ ಆರಂಭದಲ್ಲಿ ಎರಡು ಪ್ರಕಟಣೆಗಳು, ಆನಂತರ ಸಂದರ್ಶನ. ಉದ್ಯೋಗವಾಣಿ. ನನ್ನ ಹೆಸರು ಪಿ ವೀರಭದ್ರಪ್ಪ. ನಾನು SSLC ಪಾಸ್ ಆದ ನಂತರ DDTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ತರಬೇತಿ ಪಡೆದಿದ್ದೇನೆ. ಈಗ IFB ಇಂಡಸ್ಟ್ರಿ ಬ್ಯಾಂಗ್ಳೂರ್ನಲ್ಲಿ ವರ್ಷಕ್ಕೆ 7.5 ಲ್ಯಾಕ್ಸ್ನಂತೆ ಸಂಬಳ ತೆಗೆದುಕೊಳ್ಳುತ್ತಿದ್ದೇನೆ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂದೇ DDTC ಸೇರಿ. ಸಹಾಯವಾಣಿ 1552267ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ಆತ್ಮೀಯ ಕೇಳಿದರೆ, ಮುಂಗಾರು ಹಂಗಾಮು ಪ್ರಾರಂಭವಾಗಿದೆ. ಮುಖ್ಯವಾಗಿ ಮಳೆ ಕೂಡ ಈ ಸಾರಿ ಶುಭಾರಂಭವನ್ನು ತೋರಿಸಿದೆ ಅಂತಲೇ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ಈ ಬಿತ್ತನೆ ಬೀಜ ಮತ್ತು ಬೇರೆ ಒಂದು ಕೃಷಿ ಪರಿಕರಗಳು ಬಹಳ ಅತ್ಯವಶ್ಯಕವಾಗಿ ಬೇಕಾಗ್ತವೆ. ಈ ಬಿತ್ತನೆ ಬೀಜ ಮತ್ತು ಇತರ ಕೃಷಿ ಪರಿಕರಗಳ ಸಿದ್ಧತೆ ಬಗ್ಗೆ ನಮಗೆ ಇವತ್ತು ಮಾಹಿತಿ ಮಾಡಿಕೊಡೋದಕ್ಕೆ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ HS ದೇವರಾಜ್ ಅವರು ನಮಗೆ ಮಾಹಿತಿ ಮಾಡಿಕೊಡ್ತಾರೆ. ನಮಸ್ಕಾರ ದೇವರಾಜ್ ಅವರೇ. ನಮಸ್ಕಾರ. ನಮಸ್ಕಾರ. ಈಗ ಪ್ರಾರಂಭದಲ್ಲಿ ದೇವರಾಜ್ ಅವರೇ, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಸದ್ಯದಲ್ಲಿ ಹೇಗಿದೆ ಅಂತೀರಿ? ಮಳೆ ಬೆಳೆ ಪರಿಸ್ಥಿತಿ ತೆಗೆದುಕೊಂಡಾಗ ನಾವು ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಮತ್ತು ಮುಂಗಾರು ಅಂತ ಹೇಳಿ ಎರಡು ಭಾಗಗಳನ್ನು ಮಾಡ್ಕೊಳ್ತೀವಿ. ಪೂರ್ವ ಮುಂಗಾರು ಅಂತ ಹೇಳಿದರೆ ಏಪ್ರಿಲ್ ಮತ್ತು ಮೇ ತಿಂಗಳು. ಈಗಾಗಲೇ ಮೇ ತಿಂಗಳು ಕಳೆದಿದೆ. ಈ ಪೂರ್ವ ಮುಂಗಾರಿನಲ್ಲಿ ನಮಗೆ ಸುಮಾರು 115 mm ಮಳೆ ಆಗಬೇಕಿತ್ತು ಕರ್ನಾಟಕದಲ್ಲಿ ಅಂತ ಹೇಳಿ ರಾಜ್ಯಾದ್ಯಂತ ಹೇಳಿ ಅಂದಾಜು ಮಾಡ್ಕೊಂಡಿದ್ವಿ. ಈಗಾಗಲೇ 237 mm ಮಳೆ ಆಗಿದೆ, ಅಂದರೆ 105% ಜಾಸ್ತಿ ಮಳೆ ಆಗಿದೆ. ಅದು ಎಲ್ಲ ಒಂದು ಕಡೆ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉತ್ತಮವಾದ ಮಳೆಯಾಗಿದೆ. ಮತ್ತು ಪೂರ್ವ ಮುಂಗಾರು ಜಿಲ್ಲೆಗಳಾದಂತಹ ನಮ್ಮ ಚಾಮರಾಜನಗರ, ಮೈಸೂರು, ಹಾಸನ, ಮಂಡ್ಯ ಮತ್ತು ಬೆಂಗಳೂರು ಸುತ್ತಮುತ್ತ ಈ ಭಾಗಗಳಲ್ಲಿ ಉತ್ತಮವಾಗಿ ಆಗಲಿ ನಮಗಾಗಲಿ ಏನು ಸೋಯಿಂಗ್ ಬಿತ್ತನೆ ಕಾರ್ಯ ಚೆನ್ನಾಗಿ ಆಗಿದೆ. ಅಂದ್ರೆ ಯಾವ ಬೆಳೆಗಳು ಬಿತ್ತನೆ ಆಗಿದೆ ಅಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು? ಸೂರ್ಯಕಾಂತಿ, ಮತ್ತೆ ಹೆಸರು ಉದ್ದು, ಮತ್ತೆ ಅಲಸಂದೆ ಬರುತ್ತೆ ಸ್ವಲ್ಪ, ಮತ್ತೆ ಅದು ಬಿಟ್ಟು ನೆಕ್ಸ್ಟ್ ಜೋಳ ಅಂತ ಹೇಳ್ತೀವಲ್ಲ, ಜವಾರ್ ಜೋಳ, ಆ ಜೋಳನು ಕೂಡ ಆಗಲೇ ಬಿತ್ತನೆ ಆಗಿದೆ. ಮತ್ತೆ ಬೆಳೆ ಉತ್ತಮ ಪರಿಸ್ಥಿತಿ ಇಲ್ಲಿದೆ. ಜೂನ್ ಮೊದಲನೇ ವಾರದಲ್ಲಿ ಸುಮಾರು 17 mm ಮಳೆ ಆಗಬೇಕಿತ್ತು ರಾಜ್ಯಾದ್ಯಂತ, 18 mm ಮಳೆ ಆಗಿದೆ. ಅಂದ್ರೆ ಉತ್ತಮವಾದ ಮಳೆ ವಾತಾವರಣ ಕಂಡು ಬರ್ತಾ ಇದೆ. ನಮಗೆ ಗೊತ್ತಿರಾಗೆ ಕೇರಳದಲ್ಲಿ ಆಗಲೇ ನಮ್ಮ ಮುಂಗಾರು ಪ್ರವೇಶ ಮಾಡಿದೆ ಅಂತ ಹೇಳ್ತಾರೆ. ಒಂದು 2-3 ದಿವಸ 4 ದಿವಸ ತಡಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಉತ್ತಮ ಆಶಾವಾದ, ಒಂದು ಮಳೆ ಆಗ್ಬೋದು ಅಂತ ಆಶಾವಾದ ಹೊಂದಿದ್ದೀವಿ ನಾವಾಗಲೇ. ಸರಿ, ಏನು ಸಾಮಾನ್ಯ ಸಾಮಾನ್ಯವಾದ ಮಳೆನೇ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇವತ್ತಿನ ಪೇಪರ್ನ ಸ್ವಲ್ಪ ಏನು ಕಡಿಮೆ ಆಗ್ಬೋದು ಅಂತ ಹೇಳಿದ್ದಾರೆ, ಬಟ್ ಪರಿಸ್ಥಿತಿ ನೋಡಿದ್ರೆ ಚೆನ್ನಾಗಿ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಏನು ಪ್ರತಿ ವರ್ಷ ವಾಡಿಕೆ ಮಳೆ ಆಗ್ತಾ ಇತ್ತು ಅದಕ್ಕಿಂತ ಏನು ಕಡಿಮೆ ಆಗಲ್ಲ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಉತ್ಪಾದನಾ ಗುರಿಯನ್ನ ಏನೇನು ಹಾಕೊಳ್ಳಲಾಗಿದೆ ಈ ಒಂದು ಮುಂಗಾರಿಗೆ? ಮುಂಗಾರಿಗೆ ನಾವು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ವಿ, ಒಂದು ಅಂದಾಜು ಹಾಕೊಳ್ತೀವಿ ಎಷ್ಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗುತ್ತೆ ಅಂತ ಹೇಳಿ. ಕಳೆದ 4-5 ವರ್ಷಗಳನ್ನ ನೋಡ್ಕೊಂಡು ನಾವು 72-74 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ 77 ಲಕ್ಷ ಹೆಕ್ಟೇರ್ ಬಿತ್ತನೆ ಆಗಿದೆ. ಅಂದ್ರೆ ನಮ್ಮ ಏನು ಅಂದಾಜು ಮಾಡ್ಕೊಂಡಿದ್ವಿ ಆ ಗುರಿ ಮೀರಿ ಬಿತ್ತನೆ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಈ ವರ್ಷ ಸುಮಾರು 82 ಲಕ್ಷ ಹೆಕ್ಟೇರ್ ನಮ್ಮ ಪ್ರದೇಶದಲ್ಲಿ ಬಿತ್ತನೆ ಆಗ್ಬೋದು ಅನ್ಕೊಂಡು ಅನ್ಕೊಂಡಿದ್ವಿ. ನಾವು ಒಂದು ವರ್ಷದ ಫುಲ್ ನಾವು ಅಂದ್ರೆ ಮುಂಗಾರು ಹಿಂಗಾರು ಬೇಸಿಗೆ ಎಲ್ಲ ತೆಗೆದುಕೊಂಡು ಒಂದು ಉತ್ಪಾದನೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಗ ಮಾಡಿದಾಗ ಸುಮಾರು ಈ ವರ್ಷ ನಮಗೆ ಸುಮಾರು 148 ಲಕ್ಷ ಟನ್ ಅಷ್ಟು ಆಹಾರ ಉತ್ಪಾದನೆ ಆಗ್ಬೋದು ಕರ್ನಾಟಕದಲ್ಲಿ ಅಂತ ಹೇಳಿ ಒಂದು ಅಂದಾಜು ಮಾಡ್ಕೊಂಡಿದ್ವಿ. 148 ಲಕ್ಷ ಟನ್ ಕಳೆದ ವರ್ಷ 139 ಲಕ್ಷ ಟನ್ ಉತ್ಪಾದನೆ ಆಗಿತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳಿ ನಾವು ಒಂದು ಅಂದಾಜು ಮಾಡ್ಕೊಂಡಿದ್ವಿ. ಸೊ ಇದುವರೆಗೂ ನಮ್ಮ ಕರ್ನಾಟಕದ ರೆಕಾರ್ಡ್ ಆಗಿರುವಂತದ್ದು 160 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಆಗಿದೆ 2 ವರ್ಷಗಳ ಹಿಂದೆ. ಸೊ ಈ ವರ್ಷ 148 ಆಗ್ಬೋದು ಅಂತ ಅನ್ಕೊಂಡಿದೀವಿ. ಮುಖ್ಯವಾಗಿ ನಮಗೆ ಏಕದಳ ಧಾನ್ಯಗಳು ರಾಗಿ ಭತ್ತ ಅಂತ ಹೇಳ್ತೀವಿ ಅಂತದ್ದು, ಜೋಳ ಅಂತದೆಲ್ಲ ಸುಮಾರು 123 ಲಕ್ಷ ಟನ್ ಅಷ್ಟು, ಮತ್ತೆ ದ್ವಿದಳ ಧಾನ್ಯಗಳಾದ್ರೆ 25 ಲಕ್ಷ ಟನ್ ಅಷ್ಟು ಉತ್ಪಾದನೆ ಆಗ್ಬೋದು ಅಂತ ಹೇಳಿ ಒಂದು ಅಂದಾಜು ಮಾಡ್ಕೊಂಡಿದೀವಿ. ಆಶಾಭಾವ ಹೊಂದ್ಕೊಂಡಿದೀವಿ ಚೆನ್ನಾಗುತ್ತೆ ಅಂತ ಹೇಳಿ. ಎಣ್ಣೆ ಕಾಳುಗಳು ಕೂಡ ಮುಖ್ಯ, ಎಣ್ಣೆ ಕಾಳುಗಳಲ್ಲಿ ಸುಮಾರು 12 ಲಕ್ಷ ಟನ್ ಅಷ್ಟು ಉತ್ಪಾದನೆ ಆಗುತ್ತೆ ಅಂತ ಹೇಳಿ ಒಂದು ಅಂದಾಜು ಮಾಡ್ಕೊಂಡಿದೀವಿ. ಇದು ಹಿನ್ನೆಲೆಯಲ್ಲಿ ನಾವು ಕೃಷಿ ಇಲಾಖೆಯಿಂದ ನಮ್ಮ ಅವಶ್ಯಕತೆ ಆಗಿರ್ತಕ್ಕಂಥ ಬಿತ್ತನೆ ಬೀಜಗಳ ವಿತರಣೆಗೂ ನಾವು ಆಗಲೇ ಕ್ರಮ ತೆಗೆದುಕೊಂಡಿದ್ದೀವಿ. ಆಗಲೇ ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದ್ದೀವಿ. ಆಗಲೇ ಸುಮಾರು 14 ವಿವಿಧ ಬೆಳೆಗಳಲ್ಲಿ ನಾವು ಬಿತ್ತನೆ ಬೀಜನ ವಿತರಣೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಅಂತ ಏನಿದ್ದೀವಿ ಹೋಬಳಿ ಮಟ್ಟದಲ್ಲಿ, ಆ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬಿತ್ತನೆ ವಿತರಣೆ ಮಾಡ್ತಾ ಇದ್ದೀವಿ. ಆಗಲೇ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಬೇಡಿಕೆ ಇರುವಂತ ಒಂದು ಬಿತ್ತನೆ ಬೀಜಗಳು ಯಾವ್ಯಾವ ಅಂತ, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮತ್ತೆ ನಾರ್ತ್ ಕರ್ನಾಟಕ ಹೋದ್ರೆ ಸೋಯಾಬೀನ್ ಬರುತ್ತೆ, ಸೋಯಾಬೀನ್ ಆಗುತ್ತೆ, ಮತ್ತೆ ಮುಸ್ಕಿನ್ ಜೋಳ ಬರುತ್ತೆ, ಮುಸ್ಕಿನ್ ಜೋಳ ಸೂರ್ಯಕಾಂತಿ ಬರುತ್ತೆ, ಮತ್ತೆ ನಮ್ಮ ದ್ವಿದಳ ಧಾನ್ಯಗಳು ಪಲ್ಸಸ್ ಬಂದಾಗ ಹೆಸರು ಉದ್ದು ಅಲಸಂದೆ ಮತ್ತೆ ತೊಗರಿ ನಾರ್ತ್ ಕರ್ನಾಟಕ ತೊಗರಿ, ಈ ಮುಖ್ಯವಾಗಿ ಇವು ನಮ್ಮ ಮುಖ್ಯವಾಗಿ ಬೇಡಿಕೆ ಇರ್ತಕ್ಕ ಮತ್ತೆ ನೆಲಗಡಲೆ ಮುಖ್ಯವಾಗಿ ಬೇಡಿಕೆ ಇರ್ತಕ್ಕಂತಹ ಒಂದು ಬೆಳೆಗಳು. ಇದಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಹಿನ್ನೆಲೆಯಲ್ಲಿ ನಾವು ಪೂರ್ವ ಮುಂಗಾರಿನಲ್ಲಿ ಈಗಾಗಲೇ ಬೇಡಿಕೆ ಪೂರೈಸಿದ್ರಿ? ಪೂರ್ವ ಮುಂಗಾರಿನಲ್ಲಿ ಯಾವುದೇ ತೊಂದರೆ ಆಗಿಲ್ಲ, ಎಲ್ಲ ಬೇಡಿಕೆನ ಪೂರೈಸಿದ್ವಿ ಮತ್ತು ಉತ್ತಮವಾದಂತಹ ಬಿತ್ತನೆ ಕಾರ್ಯನೂ ಆಗಿದೆ. ಸುಮಾರು ಇದುವರೆಗೂ ನಮಗೆ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಿತ್ತು, ಈಗಾಗಲೇ 7.5 ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಆಗಿದೆ ಈ ಪೂರ್ವ ಮುಂಗಾರು ಪ್ರದೇಶದಲ್ಲಿ. ಪೂರ್ವ ಮುಂಗಾರು ಪ್ರದೇಶದಲ್ಲಿ ಮತ್ತೆ ಸ್ವಲ್ಪ ಎಲ್ಲ ನಮ್ಮ ಯಾವುದು ದಾವಣಗೆರೆ ಆಗಿದೆ, ತುಮಕೂರು ಭಾಗದಲ್ಲಿ ಮತ್ತೆ ಚಿತ್ರದುರ್ಗ ಬಿತ್ತನೆ ಆಗಿದೆ. ಅಂದ್ರೆ ಸುಮಾರು 9% ಅಷ್ಟು ಜಾಸ್ತಿ ನಾವು ಬಿತ್ತನೆ ಏರಿಯಾ ಕವರ್ ಆಗಿದೆ. ಇದು ನಮಗಂತೂ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಮುಖ್ಯವಾಗಿ ಯಾವ್ಯಾವ ಒಂದು ಬೆಳೆಗಳ ಬಿತ್ತನೆ ಬೀಜಗಳನ್ನ ಈಗ ದಾಸ್ತಾನು ಮಾಡಲಾಗಿದೆ, ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಬಿತ್ತನೆ ಬೀಜದ್ದು ಮುಂಗಾರಿಗೆ ಅಂತೀರಿ? ನಾನು ಆಗ್ಲೇ ಹೇಳಿದಾಗೆ 82 ಲಕ್ಷ ಹೆಕ್ಟೇರ್ ಅಷ್ಟು ನಮಗೆ ಏರಿಯಾ ಕವರ್ ಆಗ್ಬೋದು ಅಂತ ಹೇಳಿ ಒಂದು ಅಂದಾಜು ಮಾಡ್ಕೊಂಡಿದೀವಿ. ಆ 82 ಲಕ್ಷ ಹೆಕ್ಟೇರ್ಗೆ ನಾವು ಲೆಕ್ಕ ಹಾಕಿದಾಗ ವಿವಿಧ ಬೆಳೆಗಳು ಆಗ್ಲೇ ಹೇಳಿದ ಸುಮಾರು 14 ಬೆಳೆಗಳು ಅಂತ ಹೇಳ್ತೀವಿ. 14 ಬೆಳೆಗಳ ಬಿತ್ತನೆ ಬೀಜಗಳನ್ನ ಲೆಕ್ಕ ಹಾಕೊಂಡಾಗ ಸುಮಾರು ಎಲ್ಲಾ ಬಿತ್ತನೆ ಎಲ್ಲಾ ಪ್ರದೇಶಕ್ಕೂ ನಾವೇ ಬಿತ್ತನೆ ಬೀಜ ಒದಗಿಸ್ತೀವಿ ಅಂತ ಹೋದ್ರೆ ಸುಮಾರು 21 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಬಟ್ ಅಷ್ಟನ್ನು ನಾವು ಕೊಡೋದಿಲ್ಲ, ಅಂದ್ರೆ ಒಂದು SRR ಅಂತ ಹೇಳ್ತೀವಿ, ಸೀಡ್ ರಿಪ್ಲೇಸ್ಮೆಂಟ್ ರೇಟ್ ಅಂತ, ಅಂದ್ರೆ ಬೀಜ ಬದಲಿಕೆ ಪ್ರಮಾಣ ಅಂತ. ಒಬ್ಬ ರೈತ ಒಂದು ಸಲ ಬಿತ್ತನೆ ಬೀಜ ತೆಗೆದುಕೊಂಡು ಹಾಕಿದ್ಮೇಲೆ ಆ ಬಿತ್ತನೆ ಬೀಜ 3 ವರ್ಷದೊಳಗೂ ಉಪಯೋಗಿಸಬಹುದು ಅಂತ ಹೇಳಿ ಒಂದು ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಅದು SRR ಅಂತ ಹೇಳ್ತೀವಿ. ಅದ್ರ ಪ್ರಕಾರ ಹೋದ್ರೆ ಸುಮಾರು 11 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ಸಾಕಾಗುತ್ತೆ ಅಂತ ಅಂದಾಜಿಸ್ತೀವಿ. ಅದ್ ನಮ್ಮ ಇಲಾಖೆ ವತಿಯಿಂದ ನಾವು ಏನ್ ಮಾಡ್ತೀವಿ, ನಾವು ಪ್ರತಿ ವರ್ಷ ಕೊಡುವಂಥದ್ದು ಸುಮಾರು 6-7 ಲಕ್ಷ ಕೊಡ್ತೀವಿ ಮುಂಗಾರಿನಲ್ಲಿ, ಲಕ್ಷ ಕ್ವಿಂಟಲ್ ಅಷ್ಟು. ಈ ವರ್ಷ ನಾವು ಸುಮಾರು 5.5 ಲಕ್ಷ ಕ್ವಿಂಟಲ್ ಅಷ್ಟು 6 ಲಕ್ಷ ಕ್ವಿಂಟಲ್ ಅಷ್ಟು ನಾವು ವಿತರಣೆ ಮಾಡ್ತೀವಿ ಅಂತ ಅಂದಾಜು ಗುರಿ ಹೊಂದ್ಕೊಂಡು ಹಮ್ಮಿಕೊಂಡು ನಾವು ಆಗಲೇ ಸುಮಾರು 8 ಲಕ್ಷ ಕ್ವಿಂಟಲ್ ಅಷ್ಟು ಆಗಲೇ ದಾಸ್ತಾನು ಮಾಡ್ಕೊಂಡಿದ್ವಿ. ಸೊ ಯಾವುದೇ ಬಿತ್ತನೆ ಬೀಜದ ಕೊರತೆ ಕಂಡು ಬರೋದಿಲ್ಲ, ಮತ್ತೆ ನಾವು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಮಾಡ್ತಾ ಇದೀವಿ ಆಗಲೇ. ಮತ್ತೆ ನಾವು ಆಗಲೇ ನಾನಾಗಲೇ ಸೋಯಾಬೀನ್ ಅಂತ ಹೇಳಿದ್ರೆ ಸೋಯಾಬೀನ್ ಚೆನ್ನಾಗಿ ವಿತರಣೆ ಆಗ್ತಾ ಇದೆ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ. ಮತ್ತೆ ಇನ್ನು ಸ್ವಲ್ಪ ದಿವಸ ಹೋದ್ರೆ ತೊಗರಿ ಶುರು ಆಗುತ್ತೆ, ಇನ್ನು ತೊಗರಿ ಶುರು ಆಗುತ್ತೆ, ಮತ್ತೆ ಮುಸ್ಕಿನ ಜೋಳ, ಮತ್ತೆ ಸೂರ್ಯಕಾಂತಿ, ಈಗ ಸೂರ್ಯಕಾಂತಿ ಆಗಲೇ ವಿತರಣೆ ಆಗ್ತಾ ಇದೆ, ಮತ್ತೆ ನೆಲಗಡಲೆ ಸ್ವಲ್ಪ ಸೂರ್ಯಕಾಂತಿ ಮತ್ತೆ ನಮ್ಮ ಮುಸ್ಕಿನ ಜೋಳ ನೆಲಗಡಲೆ ವಿತರಣೆ ಶುರು ಆಗ್ತಾ ಹೋಗುತ್ತೆ. ಮತ್ತೆ ಈ ನೆಲಗಡಲೆಗೆ ಸಂಬಂಧಪಟ್ಟಾಗ ಈ KOF ಅಂತ ಒಂದು ಇದೆಯಲ್ಲ, ಸಹಕಾರಿ ಸಂಸ್ಥೆ, ಅವ್ರೇನಾದ್ರು ಕೈ ಜೋಡಿಸ್ತಾರೆ? ಹೌದು ಹೌದು, ಖಂಡಿತಾಗ್ಲು. ಮುಖ್ಯವಾಗಿ ಅವರೇ ನಮ್ಮ ನೆಲಗಡಲೆಗೆ ಮುಖ್ಯ ಸರಬರಾಜಾದ್ರೆ KOF-ನವರು, ಕರ್ನಾಟಕ ಎಣ್ಣೆ ಕಾಳು ಬೆಳೆಗಾರ ಸಹಕಾರ ಸಂಘ ಅಂತ ಹೇಳಿದೆ. ಅವ್ರ ಜೊತೆಗೆ ನಾವು NSC ಅಂತ ಹೇಳಿ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅವರು, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಬೀಜ ನಿಗಮದವರು, ಸ್ವಲ್ಪ ಪ್ರೈವೇಟ್ ಕಂಪನಿಯವರು ಕೂಡ ನೆಲಗಡಲೆಗೆ ಬಿತ್ತನೆ ಬೀಜ ಸರಬರಾಜು ಮಾಡ್ತಾರೆ. ಸೊ ಇದುವರೆಗೂ ನಾವಾಗಲೇ ಸುಮಾರು 60,000 ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ವಿತರಣೆ ಮಾಡಿದ್ವಿ ವಿವಿಧ ರೈತ ಸಂಪರ್ಕ ಕೇಂದ್ರಗಳ ಮೂಲಕ. ಸುಮಾರು 300,000 ಕ್ವಿಂಟಲ್ ಅಷ್ಟು ಆಗಲೇ ನಾವು ಬಿತ್ತನೆ ಬೀಜಗಳನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಿದ್ವಿ. ಮತ್ತೆ ಒಂದು ಹೋಬಳಿಯಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಇರೋದ್ರಿಂದ ಎಲ್ಲಾ ರೈತರು ಅಲ್ಲಿ ಬಂದು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ರೈತ ಸಂಪರ್ಕ ಕೇಂದ್ರಗಳ ಜೊತೆಗೆ ನಾವು ಈ ಪ್ರಾಥಮಿಕ ಕೃಷಿ ಪತ್ರಿಕೆ ಸಹಕಾರ ಸಂಘಗಳಿದಾವಲ್ಲ, ಅವಕ್ಕೂ ಲೈಸೆನ್ಸ್ ಕೊಟ್ಬಿಟ್ಟು ಅವುಗಳ ಮೂಲಕನೂ ನಾವು ಬಿತ್ತನೆ ಬೀಜ ವಿತರಣೆ ಮಾಡುವಂತ ಕ್ರಮ ತೆಗೆದುಕೊಂಡಿದ್ದೀವಿ. ಮತ್ತೆ ಕೆಲವು ಕಡೆ ಏನು ಮಾಡಿದೀವಿ, ಇನ್ನ ಎಲ್ಲ ಕಡೆನೂ ಈ ಪ್ಯಾಕ್ಸ್ ಅಂತ ಹೇಳಿದ್ನಲ್ಲ ಪ್ರಾಥಮಿಕ ಕೃಷಿ ಪತ್ರಿಕೆ ಸಹಕಾರ ಸಂಘಗಳು, ಅವ್ರ ಎಲ್ಲ ಕಡೆನೂ ವಿತರಣೆ ಮಾಡಕ್ ಆಗೋದಿಲ್ಲ ಒಂದು ದೇಶದಿಂದ, ಇನ್ನು ಹೆಚ್ಚುವರಿ ವಿತರಣಾ ಕೇಂದ್ರಗಳು ಅಂತ ಹೇಳಿ ತೆಗೆದುಕೊಂಡು ನಮ್ಮ ಸಿಬ್ಬಂದಿನೇ ಕೆಲವು ಆಯ್ದ ಸ್ಥಳಗಳು ಇಟ್ಕೊಂಡು ಅವ್ರ ಮೂಲಕನೂ ವಿತರಣೆ ಮಾಡ್ತಾ ಇದೀವಿ. ಸೊ ಎಲ್ಲ ರೈತರು ಎಲ್ಲ ಹೋಬಳಿ ಮಟ್ಟಕ್ಕೆ ಬರೋಕ್ಕಾಗೋದಿಲ್ಲ ಅನ್ನೋ ಉದ್ದೇಶದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಈ ಬಿತ್ತನೆ ಬೀಜದಲ್ಲಿ ಏನಾದರೂ ರಿಯಾಯಿತಿ ಸಿಗುತ್ತೆ? ಹೌದು, ಖಂಡಿತವಾಗ್ಲೂ. ಯಾವುದೇ ಬಿತ್ತನೆ ಬೀಜ ಕೊಟ್ಟರು ಕೂಡ ನಾವು ಮ್ಯಾಕ್ಸಿಮಮ್ 50% ಅಷ್ಟು ಬಿತ್ತನೆ ಬೀಜ ವಿತರಣೆ ಆಗಬೇಕು ಅಂತ ಹೇಳಿ ನಾವು ಸಹಾಯಧನ ವಿತರಣೆ ಆಗಬೇಕು ಅಂತ ಹೇಳಿ ಒಂದು ಪಾಲಿಸಿ ಮಾಡ್ಕೊಂಡಿದ್ದೀವಿ. ಬಟ್ ಎಕ್ಸಾಕ್ಟ್ 50% ಅಂತ ಆಗೋದಿಲ್ಲ, ಬೇರೆ ಬೇರೆ ಬೆಳೆಗಳಿಗೆ ಬಿತ್ತನೆ ಬೆಳೆಗೆ ಬೇರೆ ಬೇರೆ ಒಂದು ರಿಯಾಯಿತಿನ ಕೊಡ್ತಾ ಹೋಗ್ತೀವಿ. ಉದಾಹರಣೆ ಹೇಳಬೇಕು ಅಂತಂದ್ರೆ ನಾವು ದ್ವಿದಳ ಧಾನ್ಯ ಬೆಳೆಗಳು ಅಂತ ಹೇಳಿದ್ನಲ್ಲ, ತೊಗರಿ, ಹೆಸರು, ಉದ್ದು, ಈ ಬೆಳೆಗಳಿಗೆ ಸುಮಾರು ₹25 ಒಂದು ಕೆಜಿಗೆ, ಒಂದು ಕೆಜಿ ₹25 ಸಹಾಯಧನ ಕೊಡ್ತೀವಿ. ಭತ್ತಕ್ಕಾದ್ರೆ ₹8 ಕೊಡ್ತಾ ಇದೀವಿ, ರಾಗಿಗೆ ₹18 ಕೊಡ್ತೀವಿ, ಹೀಗೆ. ಮತ್ತೆ ಜೋಳಕ್ಕಾದ್ರೆ ₹30 ಕೊಡ್ತಾ ಇದೀವಿ, ಸೂರ್ಯಕಾಂತಿಗೆ ₹80 ಕೊಡ್ತೀವಿ, ಮತ್ತೆ ನಮ್ಮ ಮುಸ್ಕಿನ ಜೋಳಕ್ಕೆ ₹20 ಕೊಡ್ತಾ ಇದೀವಿ. ಈ ರೀತಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಸಹಾಯಧನವನ್ನು ವಿತರಣೆ ನಾವು ಮಾಡಿಬಿಟ್ಟು ಅದು ಆ ಸಹಾಯಧನ ಕಡಿತಗೊಳಿಸಿ ಉಳಿದಿದ್ದ ಅಮೌಂಟನ್ನು ರೈತರ ವಂತಿಕೆ ಅಂತ ಹೇಳಿ ನಾವು ತೆಗೆದುಕೊಳ್ತಾ ಇದೀವಿ. ಅಂದ್ರೆ ಇದು ಬಿತ್ತನೆ ಬೀಜದ ಬೆಲೆ ಜಾಸ್ತಿ ಆದಾಗೆ ಅವರಿಗೆ ರಿಯಾಯಿತಿನೂ ಜಾಸ್ತಿ ಆಗುತ್ತೆ ಅಂತನಾ? ಹೇಗೆ? ಇಲ್ಲ, ಅದು ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಇದೆ. ಆ ಮಾರ್ಗಸೂಚಿಯ ಪ್ರಕಾರ ನಾವು ಎಷ್ಟು ಕೊಡಬೇಕು ಅಂತ ಹೇಳಿ ಫಿಕ್ಸ್ ಮಾಡಿರ್ತಾರೆ. ಅದ್ರ ಮೇಲೆ ನಾವು ಮಾರ್ಗಸೂಚಿ ಮಾನದಂಡದ ಮೇಲೆ ನಾವು ಸಹಾಯಧನ ವಿತರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಎಷ್ಟು ಪ್ರಮಾಣದ ಬಿತ್ತನೆ ಬೀಜವನ್ನು ರಿಯಾಯಿತಿ ದರದಲ್ಲಿ ಒದಗಿಸ್ತೀರ ರೈತರಿಗೆ? ಕಳೆದ ವರ್ಷ ನಾವು ನೋಡಿದ್ರೆ 4.5 ಲಕ್ಷ ಕ್ವಿಂಟಲ್ ಅಷ್ಟು, ಮುಂಗಾರಿನಲ್ಲಿ ಹೇಳ್ತಾ ಇರೋದು 4 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ವಿತರಣೆ ಮಾಡಿದ್ವಿ. ಮತ್ತೆ ಒಬ್ಬ ರೈತನಿಗೆ 2 ಎಕರೆ ಅಂದ್ರೆ 5 ಎಕರೆ ಆಗಿರ್ಬೋದು ಅಥವಾ ಅವನ ಎಷ್ಟು ಮ್ಯಾಕ್ಸಿಮಮ್ ಇದು ಇಡುವಳಿ ಇರುತ್ತೋ ಯಾವ್ದು ಗರಿಷ್ಠ ಮಟ್ಟದಲ್ಲಿತ್ತೋ ಅದಕ್ಕೆ ನಾವು ಕೊಡ್ತಾ ಹೋಗ್ತೀವಿ. ಗರಿಷ್ಠ 5 ಎಕರೆವರೆಗೂ ತಗೋಬಹುದು, ತೆಗೆದುಕೋಬಹುದು, ರಿಯಾಯಿತಿ ತೆಗೆದುಕೋಬಹುದು. ಮತ್ತೆ ಅದಕ್ಕೆ ₹50% ರಿಯಾಯಿತಿ ಸಿಗುತ್ತೆ. ಮತ್ತೆ ಅದು ನಾನು ಆಗ್ಲೇ ಹೇಳಿದಾಗೆ ಅವರು ಇನ್ನೊಂದು ಅವರು ಏನು ವಿತರಣೆ ಮಾಡಬೇಕಾದ್ರೆ ಮುಂಚೆ ಏನ್ ಮಾಡ್ತಾ ಇದ್ವಿ, ಪಹಣಿ ಅಂತ ತಗೊಳ್ತಾ ಇದ್ವಿ. ಅವರು ರೈತ ಇಡುವಳಿದಾರನು ನಮಗೆ ಗೊತ್ತಾಗಬೇಕು ಅಂತ ಹೇಳಿ ಹಕ್ಕುಪತ್ರ ಪಹಣಿ ತಗೊಳ್ತಾ ಇದ್ವಿ. ಈಗೇನು ಮಾಡಿದ್ವಿ, ನಮ್ಮಲ್ಲಿ KKISAN ಅಂತ ಹೇಳಿ ಫ್ರೂಟ್ಸ್ ಪೋರ್ಟಲ್ ಅಂತ ಒಂದಿದೆ. ಆ ಫ್ರೂಟ್ಸ್ ಪೋರ್ಟಲ್ ನಲ್ಲಿ ರೈತರು ಅವರು ರಿಜಿಸ್ಟ್ರೇಷನ್ ಆಗಬೇಕು, ನೋಂದಣಿ ಮಾಡಿಸ್ಕೋಬೇಕು. ನೋಂದಣಿ ಮಾಡಿಸಿದ ಒಂದ್ಸಲ ನೋಂದಣಿ ಮಾಡಿಸಿದ ಮೇಲೆ ಅವರು ಒಂದು ನೋಂದಣಿ ಸಂಖ್ಯೆ ಕೊಡ್ತೀವಿ, ಫ್ರೂಟ್ಸ್ ID ಅಂತ ಹೇಳ್ತೀವಿ. ಆ ನೋಂದಣಿ ಸಂಖ್ಯೆ ತೆಗೆದುಕೊಂಡು ಬಂದು ನಮ್ಮಲ್ಲಿ ರೈತ ಸಭಾ ಕೇಂದ್ರಗಳು ಹೇಳಿದ್ರೆ ಆ ನೋಂದಣಿ ಸಂಖ್ಯೆ ಉಳಿದ್ರೆ ಅವ್ರದ ಕಂಪ್ಲೀಟ್ ಹಿಸ್ಟ್ರಿ ಬರುತ್ತೆ, ಅವ್ರ ಡಿಟೇಲ್ಸ್ ಬರುತ್ತೆ, ಎಷ್ಟು ಹಿಡುವಳಿ ಇದೆ, ಎಷ್ಟು ಹಿಡುವಳಿ ಇದೆ. ಆ ಆಧಾರದ ಮೇಲೆ ನಾವು ವಿತರಣೆ ಮಾಡ್ತಾ ಇದೀವಿ. ಈಗ ಈಗ ಅವರು ಪಹಣಿ ಇದಕ್ಕೆಲ್ಲ ಮತ್ತೆ ಅವಶ್ಯಕತೆ ಮಧ್ಯೆ ಮುಂಚೆ ಒಂದು 10 ವರ್ಷಗಳಿಂದ ತಾವು ಗೊತ್ತಿರೋಗೆ ಕಂಪ್ಲೀಟ್ ಹಿಸ್ಟ್ರಿ ಬರುತ್ತೆ, ಅವ್ರ ಡಿಟೇಲ್ಸ್ ಬರುತ್ತೆ, ಎಷ್ಟು ಹಿಡುವಳಿ ಇದೆ, ಎಷ್ಟು ಹಿಡುವಳಿ ಇದೆ. ಆ ಆಧಾರದ ಮೇಲೆ ನಾವು ವಿತರಣೆ ಮಾಡ್ತಾ ಇದೀವಿ. ಈಗ ಈಗ ಅವರು ಪಹಣಿ ಇದಕ್ಕೆಲ್ಲ ಮತ್ತೆ ಅವಶ್ಯಕತೆ ಮಧ್ಯೆ ಮುಂಚೆ ಒಂದು 10 ವರ್ಷಗಳಿಂದ ತಾವು ಗೊತ್ತಿರೋಗೆ ಪ್ರತಿ ಸಪ್ಪ ಪಹಣಿಗೋಸ್ಕರ ಅವರು ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಮತ್ತೆ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನು ಮಾಡ್ತಾ ಇದ್ರು. ಅದನ್ನು ತಪ್ಪಿಸೋಕ್ಕೋಸ್ಕರ ಈ ಫ್ರೂಟ್ಸ್ ನಾವು ಪೋರ್ಟಲ್ ನಮ್ಮ ಇಲಾಖೆ ವತಿಯಿಂದ ತಯಾರು ಮಾಡಿದೀವಿ. ಅದು ಬಹಳಷ್ಟು ರೈತರಿಗೆ ಹೆಲ್ಪ್ಫುಲ್ ಸಹಾಯ ಆಗ್ತದೆ. ಆ ಒಂದು ಐಡಿ ಇದ್ರೆ ಸಾಕಾಗುತ್ತೆ. ಹೌದು, ಐಡಿ ಇದ್ರೆ ಸಾಕು. ಐಡಿ ಇಲ್ಲದೆ ಇರೋರಿಗೆ, ಐಡಿ ಇಲ್ಲದೆ ಇರೋರಿಗೆ ಮತ್ತೆ ಯಾವತ್ತು ಬಂದ್ರೆ ಅಲ್ಲಿ ಅವ್ರನ್ನ ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಅವರ ಮತ್ತೆ ಅವರ ಪಹಣಿ ಅಥವಾ ಏನು ಆಧಾರದ ನೋಡ್ಕೊಂಡು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸಿ ಆ ರಿಜಿಸ್ಟ್ರೇಷನ್ ಮಾಡಿಸಿ ಅದು ಪರ್ಮನೆಂಟ್ ಆಗುತ್ತೆ. ಒಂದ್ಸಲ ರಿಜಿಸ್ಟ್ರೇಷನ್ ಮಾಡಿ ಅವಾಗ ಐಡಿ ಕೊಡ್ತಾರೆ ಅವರು. ಅವ್ರು ಐಡಿ ಕೊಡ್ತಾರೆ. ಆಗ ಐಡಿ ಮೇಲೆ ಮತ್ತೆ ವಿತರಣೆ ಮಾಡ್ಲಿಕ್ಕೆ ಅಂತ ಕ್ರಮ ತೆಗೆದುಕೊಳ್ತೀವಿ. ಅಂದ್ರೆ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಅವರನ್ನ ಈ ಒಂದು ದತ್ತಾಂಶಕ್ಕೆ ಸೇರಿಸುವಂತ ಪ್ರಯತ್ನ ನಡೀತಾ ಇದೆ. ಮತ್ತೆ ಇದು ಕೇವಲ ಬಿತ್ತನೆ ಬೀಜಕ್ಕೆ ಮಾತ್ರ ಅಲ್ಲ, ಎಲ್ಲ ನಮ್ಮ ಕೃಷಿ ಇಲಾಖೆಯಿಂದ ದೊರೆಯತಕ್ಕಂಥ ಏನೇ ಸವಲತ್ತು ಇದೆ, ಟ್ರ್ಯಾಕ್ಟರ್ ಟಿಲ್ಲರ್ ಆಗಿರಬಹುದು, ಅಥವಾ ಯಂತ್ರೋಪಕರಣ ಆಗಿರಬಹುದು, ಅಥವಾ ನಾವು ಈ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಹೇಳ್ತೀವಿ ಅಂತ ಎಲ್ಲದಕ್ಕೂ, ಮತ್ತೆ ಬಯೋ ಫರ್ಟಿಲೈಸರ್ಸ್ ಜೈವಿಕ ಗೊಬ್ಬರ ಇದೆಲ್ಲದಕ್ಕೂ ಕೊಡ್ಲಿಕ್ಕೂ ಕೂಡ ಈ ಐಡಿ ಬಹಳಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ ರೈತ ಬಂದವರಿಗೆ. ಈಗ ಬಿತ್ತನೆ ಬೀಜ ಅಂತಂದ್ರೆ ಮುಖ್ಯವಾಗಿ ನಮ್ಮ ಕೃಷಿಗೆ ಬಹಳ ಮೂಲ ಪರಿಕರ. ಹೌದು, ನೀವು ಇಷ್ಟು ಅಗಾಧ ಪ್ರಮಾಣದಲ್ಲಿ ಬಿತ್ತನೆ ಬೀಜವನ್ನ ಸಂಗ್ರಹಣೆ ಮಾಡಿ ವಿತರಣೆ ಮಾಡ್ತೀರಾ ಇಡೀ ರಾಜ್ಯದಾದ್ಯಂತ, ಇದರಲ್ಲಿ ಗುಣಮಟ್ಟವನ್ನ ಹೇಗೆ ಕಾಪಾಡಿಕೊಳ್ತೀರಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಮ್ಮಲ್ಲಿ ಗುಣಮಟ್ಟ ಕಾಪಾಡಿಕೊಳ್ಳಿಕ್ಕೆ ನಮ್ಮ ಸೀಡ್ ಆಕ್ಟ್ ಅಂತ ಒಂದಿದೆ, ಬೀಜ ಕಾಯ್ದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಭಾರತ ಸರ್ಕಾರದ ಹೊರಡಿಸಿರ್ತಕ್ಕಂಥದ್ದು, ಸುಮಾರು 1966 ಬಂದಿರತಕ್ಕಂಥದ್ದು ಬೀಜ ಕಾಯ್ದೆ ಅಂತೇಳಿ. ಅದ್ರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸುಮಾರು 2000 ಅಷ್ಟು ಸೀಡ್ ಇನ್ಸ್ಪೆಕ್ಟರ್ಸ್ ಅಂತೀವಿ, ಅಂತಂದ್ರೆ ಬೀಜ ಪರಿವೀಕ್ಷಕರು ಅಂತ ಹೇಳಿ. ನಮ್ಮಲ್ಲಿ BSCAG ಮಾಡಿರ್ತಕ್ಕಂಥ ಯಾರ್ಯಾರು ಅಗ್ರಿಕಲ್ಚರ್ ಆಫೀಸರ್ಸು ಮತ್ತೆ AAO ಅಂತ ಹೇಳಿ ಸಹಾಯಕ ಕೃಷಿ ಅಧಿಕಾರಿಗಳಿರ್ತಾರೆ, ಮತ್ತೆ ಅವರು ಮೇಲ್ಪಟ್ಟಂತ ಅಧಿಕಾರಿಗಳೆಲ್ಲರನ್ನು ಬೀಜ ಪರಿವೀಕ್ಷಕರು ಅಂತ ಹೇಳ್ತೀವಿ. ಇವ್ರೇನ್ ಮಾಡ್ತಾರೆ ಅಂದ್ರೆ ಪ್ರತಿ ಮುಂಗಾರು ಹಂಗಾಮ ಶುರು ಆಗೋ ಮುಂಚೆ ಪ್ರತಿ ಅಂಗಡಿಗಳಲ್ಲಿ ಈ ಬೀಜ ಏನು ವಿತರಣೆ ಮಾರಾಟ ಮಾಡುವಂತ ಮಳಿಗೆಗಳೇನಿದಾವೆ ಆ ಮಳಿಗೆಗಳು ಮತ್ತೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬರ್ತಕ್ಕಂತಹ ಬೀಜಗಳನ್ನ ನಾವು ಸ್ಯಾಂಪಲ್ಸ್ ತಗೊಳ್ತೀವಿ. ಆ ಸ್ಯಾಂಪಲ್ಸ್ ತೆಗೆದ್ಬಿಟ್ಟು ನಮ್ಮ ಕೃಷಿ ಇಲಾಖೆಯಲ್ಲಿ ನೋಟಿಫೈ ಆಗಿರ್ತಕ್ಕಂತಹ 4 ಬೀಜ ಪರೀಕ್ಷಾ ಪ್ರಯೋಗಾಲಯಗಳಿವೆ, ಸೀಡ್ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ ಅಂತೀವಿ. ಆ ಲ್ಯಾಬೊರೇಟರಿ ಕಳಿಸ್ತೀವಿ, ಒಂದು ಬೆಂಗಳೂರಿನಲ್ಲಿದೆ, ದಾವಣಗೆರೆಯಲ್ಲಿ, ಧಾರವಾಡದಲ್ಲಿ ಮತ್ತು ಗಂಗಾವತಿಯಲ್ಲಿದೆ. ಅಲ್ಲಿ ಟೆಸ್ಟಿಂಗ್ ಕಳಿಸಿದ ನಂತರ 10-15 ದಿವಸದೊಳಗೆ ನಮ್ಗೆ ರಿಸಲ್ಟ್ ಬರುತ್ತೆ. ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ತಾವು ಗೊತ್ತಿರೋ ಬೀಜ ಮೊಳಕೆ ಪ್ರಮಾಣ ನೋಡ್ತೀವಿ ಮುಖ್ಯವಾಗಿ. ಪಲ್ಸಸ್ ಅಂದ್ರೆ ದ್ವಿದಳ ಧಾನ್ಯಗಳಿಗೆ ಸುಮಾರು 75% ಮೊಳಕೆ ಪ್ರಮಾಣ ಇರಬೇಕಾಗುತ್ತೆ. ಅದೇ ಎಣ್ಣೆಕಾಳು ಬೆಳೆಗಳಿಗೆ 70% ಇರಬೇಕಾಗುತ್ತೆ, ಭತ್ತಕ್ಕೆ 80% ಇರಬೇಕಾಗುತ್ತೆ, ಮತ್ತು ಮುಸುಕಿನ ಜೋಳಕ್ಕೆ 90% ಇರಬೇಕಾಗುತ್ತೆ. ಈ ರೀತಿ ಒಂದು ಮಾನದಂಡನಾಗಲೇ ವಿಜ್ಞಾನಿಗಳು ಮಾಡಿರ್ತಾರೆ. ಅದನ್ನ ನೋಡಿಕೊಂಡು ನಾವು ಅಕಸ್ಮಾತ್ ಅದಕ್ಕಿಂತ ಮೊಳಕೆ ಪ್ರಮಾಣಕ್ಕಿಂತ ಕಡಿಮೆ ಬಂದಿದ್ರೆ ಅದು ಉತ್ತಮವಾದ ಬೀಜ ಅಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತೀವಿ. ಮತ್ತೆ ಅದನ್ನ ಯಾರು ಸಪ್ಲೈ ಮಾಡಿರ್ತಾರೆ ಅವ್ರ ವಿರುದ್ಧ ಸೀಡ್ ಆಕ್ಟ್ ಪ್ರಕಾರ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ಅದು ಮೊಳಕೆ ಪ್ರಮಾಣದಲ್ಲಿ ಪರೀಕ್ಷೆ ಆದರೆ ಮಾತ್ರ ಅದನ್ನು ನಾವು ರೈತ ಬಾಂಧವರಿಗೆ ವಿತರಣೆ ಮಾಡುವಂತಹ ಕ್ರಮವನ್ನು ತೆಗೆದುಕೊಳ್ತಾ ಇದೀವಿ. ಈಗ ಮುಖ್ಯವಾಗಿ ಈಗ ನಮ್ಮ ರೈತರಿಗೆ ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದವರು ಮತ್ತೆ ಸರ್ಕಾರಿ ಸಂಸ್ಥೆಗಳು ಅಭಿವೃದ್ಧಿ ಮಾಡಿರುವಂತಹ ಬಿತ್ತನೆ ಬೀಜಗಳು ಮಾತ್ರ ಸಿಗ್ತವೆ ಅಥವಾ ಖಾಸಗಿ ಅವರದು ಬಹಳ ಜನಪ್ರಿಯ ಇರುವಂತ ತಳಿಗಳ ಬಿತ್ತನೆ ಬೀಜಗಳು ಸಿಗ್ತವೆ? ಹೌದು, ಉತ್ತಮವಾದ ಪ್ರಶ್ನೆ ಇದೊಂದು. ನಾನು ಆಗ್ಲೇ ಹೇಳ್ತಾ ಇದ್ದೆ ಖಾಸಗಿ ಸಂಸ್ಥೆಯವರು ಭಾಗವಹಿಸ್ತಾರೆ ಅಂತ ಹೇಳಿ ನಾವು ಟೆಂಡರ್ ಕರಿತೀವಿ. ಒಂದು ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮುಖ್ಯವಾಗಿ ಮುಸುಕಿನ ಜೋಳ ಮತ್ತೆ ಸೂರ್ಯಕಾಂತಿ ಮತ್ತೆ ಜೋವಾರ್ ಆಗಿರ್ಬೋದು, ಬಾಜ್ರ ಅಂತ ಹೇಳಿ ಸಜ್ಜೆ ಇಂತಹ ತಳಿಗಳಲ್ಲಿ ಬಹಳಷ್ಟು ಹೈಬ್ರಿಡ್ಸ್ ಬಂದಿದೆ, ಸಂಕರಣ ತಳಿಗಳು. ಅದು ಸಂಕರಣ ತಳಿಗಳು ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಏನು ಅಭಿವೃದ್ಧಿ ಪಡಿಸಿದ ಸಂಕರಣ ತಳಿಗಳು ಇದಾವೆ. ಬಟ್ ರೈತ ಬಾಂಧವರಲ್ಲಿ ಕೆಲವರಿಗೆ ಈ ಪ್ರೈವೇಟ್ ಕಂಪನೀಸ್ ಅಂತ ಏನ್ ಹೇಳಿದ್ರೆ ಅವು ಬಹಳಷ್ಟು ಪ್ರಚಲಿತವಾಗಿರ್ತಾರೆ, ಅದರ ಕಡೆಗೆ ಒಲವು ಜಾಸ್ತಿ ಇದಾವೆ. ಸೊ ಅಂತ ತಳಿಗಳನ್ನು ನಾವು ರೈತ ಬಂದು ವಿತರಿಸಬೇಕು ಅಂತ ಉದ್ದೇಶದಿಂದ ನಾವು ಟೆಂಡರ್ ಕರೆದು ಆ ಖಾಸಗಿ ಸರಬರಾಜದಾರರಿಂದ ಬೀಜ ಸರಬರಾಜು ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದ್ವಿ. ಅವರು ಕೂಡ ಸರಬರಾಜು ಮಾಡ್ತಾರೆ. ಸೊ ಅಕಸ್ಮಾತ್ ಕಳಪೆ ಕಂಡು ಬಂದ್ರೆ ಅವ್ರ ವಿರುದ್ಧ ನಾವು ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ರೈತ ಬಂದು ಗಮನಿಸಬೇಕು ಅಂತ ಹೇಳಿದ್ರೆ ಈ ಮಣ್ಣು ಪರೀಕ್ಷೆ ಬಹಳಷ್ಟು ಮುಖ್ಯ. ಹೌದೌದು, ಬಿತ್ತನೆ ಬೀಜದ್ದು ಒಂದು ಕ್ವಾಲಿಟಿ ಅದು ಇಂಪಾರ್ಟೆಂಟ್. ಸುಮಾರು 25-30% ಜಾಸ್ತಿ ಆಗುತ್ತೆ ಉತ್ತಮವಾದ ಬಿತ್ತನೆ ಬೀಜ ಇದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಲ್ಲ ರೈತ ನಮ್ಮ ಸೈಂಟಿಸ್ಟ್ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಮಣ್ಣು ಪರೀಕ್ಷೆ ಬಹಳಷ್ಟು ಮುಖ್ಯ. ಮಣ್ಣು ನಮ್ಮ ಮಣ್ಣಿನಲ್ಲಿ ಯಾವ್ಯಾವ ಪೋಷಕಾಂಶಗಳಿದ್ದಾವೆ ಅಂತ ಹೇಳಿ ತಮಗೆ ಗೊತ್ತಿರೋ 16 ಪೋಷಕಾಂಶ ಬೇಕು ಸಸ್ಯದ ಬೆಳವಣಿಗೆಗೆ ಅಂತ ಹೇಳ್ತೀವಿ. ನಾವು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ರೈತ ಬಾಂಧವರಿಗೆ ಮಣ್ಣು ಆರೋಗ್ಯ ಚೀಟಿ ಅಂತ ಕೊಡ್ತೀವಿ ನಾವು. ಆ ಮಣ್ಣು ಆರೋಗ್ಯ ಚೀಟಿ ಯಾವ ಬೆಳೆ ಬೆಳೆದ್ರೆ ಉತ್ತಮ, ಮತ್ತೆ ಯಾವ ಬೆಳೆಗೆ ಇಷ್ಟು ಎಷ್ಟು ಗೊಬ್ಬರ ಹಾಕಬೇಕಾಗಿತ್ತು, ಮತ್ತೆ ಅಕಸ್ಮಾತ್ ಏನಾದ್ರು ಡಿಫಿಸಿಟ್ ಏನು ಕೊರತೆ ಇದ್ರೆ ಆ ಮಣ್ಣಿನಲ್ಲಿ ಯಾವ್ದು ಪೋಷಕಾಂಶ ಕೊರತೆ ಇದ್ರೆ ಇಂಥ ಪೋಷಕಾಂಶ ಕೊರತೆ ಇದೆ ಮತ್ತೆ ಇಷ್ಟು ಹೆಚ್ಚಿನವರಿ ನೀವು ಉಪಯೋಗಿಸಬೇಕಾಗತ್ತೆ, ಮತ್ತೆ ಇಷ್ಟು ಗೊಬ್ಬರ ಎಕ್ಸ್ಟ್ರಾ ಹೆಚ್ಚುವರಿ ಅಂತ ಹೇಳಿ ಹೇಳ್ತೀವಿ. ಜೊತೆಗೆ ಮುಖ್ಯವಾಗಿ ರೈತ ಬಂಧು ಗಮನಿಸಬೇಕಾಗಿದ್ದಂಥದ್ದು ಈ ನಮ್ಮ ಆರ್ಗ್ಯಾನಿಕ್ ಇನ್ಪುಟ್ಸ್ ಅಂತ ಏನು ಹೇಳ್ತೀವಿ, ಸಾವಯವ ಗೊಬ್ಬರಗಳು. ಕೇವಲ ಸೀಮೆ ಗೊಬ್ಬರ ಅದನ್ನೇ ಹಾಕ್ಬಿಟ್ಟು ಬೆಳೆ ಅಷ್ಟು ಸೂಕ್ತನವಲ್ಲ, ಕಠಿಣವಾಗಿರ್ತದೆ. ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಬರ್ತಕ್ಕಂಥ ನಮ್ಮ ಇಳುವರಿ ಗುಣಮಟ್ಟ ಚೆನ್ನಾಗಿ ಆಗ್ತಾ ಹೋಗುತ್ತೆ. ರೈತ ಬಂದವರು ಇದನ್ನು ಗಮನಿಸಿಕೊಂಡು ಮಣ್ಣು ಪರೀಕ್ಷೆ ಮಾಡಿಸುವಂಥದ್ದು ಬಹಳ ಉತ್ತಮ. ಇದ್ರ ಬಗ್ಗೆ ಸಚಿವ ಅವರು ಗಮನಿಸಬೇಕು ಅಂತ ಹೇಳಿ. ನಮ್ಮ ಭಾರತ ಸರ್ಕಾರ ಈ ಮಣ್ಣು ಆರೋಗ್ಯ ಚೀಟಿ ಯೋಜನೆಯನ್ನು ಜಾರಿಗೆ ತಂದು ಈಗ ಸುಮಾರು ಮಣ್ಣು ಆರೋಗ್ಯ ಚೀಟಿಗಳನ್ನು ವಿತರಿಸಲಾಗಿದೆ. ಹೌದು, ಆ ಒಂದು ಶಿಫಾರಸಿನ ಮೇಲೆ ಕೂಡ ಅವರು ಈ ಪೋಷಕಾಂಶಗಳ ನಿರ್ವಹಣೆ ಮಾಡ್ಕೋಬಹುದು. ಆದ್ರೆ ಸಾವಯವ ಗೊಬ್ಬರವನ್ನ ಯಾವ ಕಾರಣಕ್ಕೂ ಮರಿಬಾರದು. ಮತ್ತೆ ಇನ್ನೊಂದು ಅದೇ ಆಮ್ಲೀಯ ಮಣ್ಣು ಅಂತ ಹೇಳ್ತೀವಿ, ಅಸಿಡಿಕ್ ಸಾಯಿಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ, ಸಲೈನ್ ಸಾಯಿಲ್ಸ್ ಅಂತೇವೆ. ಅದನ್ನು ಕೂಡ ಅಲ್ಲಿ ನಾವು ಆ ಮಣ್ಣು ಆರೋಗ್ಯ ಚೀಟಿ ಏನು ಕೊಟ್ಟಾಗ ತಿಳಿಸಿರ್ತೀವಿ. ಆಮ್ಲೀಯ ಮಣ್ಣಿದ್ದಾಗ ನಾವು ಏನ್ ಹೇಳ್ತೀವಿ, ನಾವು ಕೃಷಿ ಸುಣ್ಣ ಅಂತೇಳಿ ಎಷ್ಟು ಪ್ರಮಾಣದ ಹಾಕ್ಬೇಕು ಅಂತ ಹೇಳ್ತೀವಿ, ಅಥವಾ ಕ್ಷಾರೀಯ ಮಣ್ಣಿದ್ರೆ ಜಿಪ್ಸಮ್ ಎಷ್ಟು ಪ್ರಮಾಣದ ಹಾಕ್ಬೇಕು ಅಂತ ಹೇಳಿರ್ತೀವಿ. ಇದನ್ನೆಲ್ಲ ನಾವು ರೈತ ಬಂದು ನೋಡ್ತಾ ಹೋದ್ರೆ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಹಿಂದೆ ಸಾವಯವ ಗೊಬ್ಬರವನ್ನು ಕೂಡ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡುವ ಒಂದು ಯೋಜನೆ ಇತ್ತು. ಹೌದು ಇತ್ತು, ಈಗಲೂ ಇದೆ, ಈಗಲೂ ಕೂಡ ವಿತರಣೆ ಮಾಡ್ತಾ ಇದೀವಿ. ಆಕ್ಚುಲಿ ಅಂದ್ರೆ ಸಾವಯವ ಗೊಬ್ಬರ ಒಂದೆಲ್ಲ ಸಿಟಿ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಸಿಟಿ ಕಾಂಪೋಸ್ಟ್, ಸಾವಯವ ಗೊಬ್ಬರ ಮತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳ್ತೀವಿ ಅದೊಂದು. ಅದ್ರ ಜೊತೆಗೆ ನಾವು ಮತ್ತೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಎರಡು ಗೊಬ್ಬರ, ಇದನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಇದನ್ನು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಆಗ್ತಾ ಇದೆ. ಅಂದ್ರೆ ರಿಯಾಯಿತಿ ದರದಲ್ಲಿ, ಅದು ಕೂಡ ರಿಯಾಯಿತಿ ದರದಲ್ಲಿ ವಿತರಣೆ ಆಗ್ತಾ ಇದೆ. ಅಂದ್ರೆ ಈಗ ಖಾಸಗಿ ಸಂಸ್ಥೆಗಳ ಬಿತ್ತನೆ ಬೀಜಗಳಿಗೂ ರಿಯಾಯಿತಿ ಸಿಗುತ್ತೆ? ಹೌದು, ಯಾವ ಸರ್ಕಾರಿ ಸಂಸ್ಥೆಗಳಾಗಿರ್ಬಹುದು ಅಥವಾ ಖಾಸಗಿ ಸಂಸ್ಥೆಗಳಾಗಿರ್ಬಹುದು, ಎಲ್ಲಾ ಬಿತ್ತನೆ ಬೀಜಗಳಿಗೂ ರಿಯಾಯಿತಿ ಕೊಡುವಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ವಿತರಣೆ ಆಗುತ್ತೆ? ಹೌದು, ಪ್ರತಿಯೊಂದಕ್ಕೂ 5 ಎಕರೆ ಎಕರೆವರೆಗೂ ಮಿತಿಗೆ ಒಳಪಟ್ಟು ಹೌದು ಅವರಿಗೆ ರಿಯಾಯಿತಿ ಸಿಗುತ್ತೆ. ರಿಯಾಯಿತಿ ಸಿಗುತ್ತೆ ಮತ್ತೆ ತಾವು ಹೇಳದಾಗೆ ಇಷ್ಟಿಷ್ಟು ದರ ಅಂತಲೂ ನಿಗದಿಯಾಗಿದೆ. ಹೌದು, ರಿಯಾಯಿತಿ ಸಿಗುತ್ತೆ. ಹೌದು, ಖಂಡಿತ. ಈಗ ಇಷ್ಟೆಲ್ಲ ಮೀರಿ ಕೂಡ ರೈತ ಬಾಂಧವರು ಖಾಸಗಿ ಅವರ ಹತ್ರ ನೇರವಾಗಿ ಬಿತ್ತನೆ ಬೀಜಗಳನ್ನ ಕೊಂಡ್ಕೋಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ. ಹೌದು, ಆಗ ನಮ್ಮ ರೈತ ಬಾಂಧವರು ಯಾವ ಅಂಶಗಳನ್ನು ಗಮನಿಸಬೇಕು ಅಂತೀರಿ? ರೈತ ಬಾಂಧವರು ಬಹಳಷ್ಟು ಮುಂಜಾಗ್ರತೆ ವಹಿಸಬೇಕಾಗುತ್ತೆ ಇಂಥದ್ರ ವಿಚಾರದಲ್ಲಿ. ಕೆಲವು ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ವಿಜಿಲೆನ್ಸ್ ತಂಡ ಅಂತ ಇದೆ, ವಿಚಕ್ಷಣ ದಳ ಅಂತ ಏನಿದೆ, ಅದು ಕೂಡ ನಾವು ಜಾಗೃತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅಲ್ಲೊಂದು ಇಲ್ಲೊಂದು ನಾವು ಕೇಸಸ್ ಕೇಳ್ತಾ ಇರ್ತೀವಿ, ಕಳಪೆ ಬಿತ್ತನೆ ಬಿಚ್ಚದ್ದು ಆ ಪ್ಯಾಕೆಟ್ ನಲ್ಲಿ ಗೊತ್ತಾಗೋದಿಲ್ಲ. ರೈತ ಬಂದು ಮುಖ್ಯವಾಗಿ ಗಮನಿಸಬೇಕಾಗದ್ದು ಪ್ಯಾಕೆಟ್ ಲೇಬಲಿಂಗ್ ಅಂತ ಹೇಳ್ತೀವಿ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಏನಂದ್ರೆ ಯಾವ ಬೆಳೆ ಯಾವ ತಳಿ ಅಂತ ಹೇಳಿ, ಮತ್ತೆ ಯಾವ್ದು ಪ್ಯಾಕಿಂಗ್ ಆಗಿರುತ್ತೆ, ಮತ್ತೆ ಮೊಳವೆಗೆ ಪ್ರಮಾಣ ಯಾವತ್ತಿರುತ್ತೆ ಅಂತ ಹೇಳಿ. ಅಂದ್ರೆ ಕನ್ನಡದಲ್ಲೂ ಇರುತ್ತೆ, ಕನ್ನಡದಲ್ಲಿರುತ್ತೆ, ಇಂಗ್ಲೀಷ್ ಅಲ್ಲಿ ಇರುತ್ತೆ. ಮತ್ತೆ ಅಲ್ಲಿ ಏನಾಗುತ್ತೆ, ಮತ್ತೆ ಯಾರು ಪ್ರೊಡ್ಯೂಸರ್ ಅಂತೇಳಿ, ಯಾರು ಉತ್ಪಾದಕರು, ಯಾರು ಮಾರಾಟಗಾರರು, ಎಲ್ಲರೂ ಅವರ ವಿವರ ಎಲ್ಲ ಇರುತ್ತೆ. ಅಕಸ್ಮಾತ್ ಏನಾದ್ರೂ ಕಳಪೆ ಅಂತ ಮೊಳಕೆ ಪ್ರಮಾಣ ಕಂಡುಬಂದ್ರೆ ಕಡಿಮೆ ಆದ್ರು ಅಂತಂದ್ರೆ ರೈತ ಬಂದವರು ನಮ್ಮ ಕೃಷಿ ಇಲಾಖೆ ಕಂಪ್ಲೇಂಟ್ ಕೊಡಬಹುದು, ಅಥವಾ ತಾವೇ ಡೈರೆಕ್ಟ್ ಆಗಿ ಗ್ರಾಹಕರ ವೇದಿಕೆಗೆ ಹೋಗಿ ಕಂಪ್ಲೇಂಟ್ ಮಾಡಬಹುದು. ಅದಕ್ಕೆಲ್ಲ ಪೂರ್ವಕವಾಗಿ ಈ ನಾನು ರೈತ ಬಂದವರು ಬಿತ್ತನೆ ಬೀಜ ತೆಗೆದುಕೊಳ್ಳೋಕೆ ಮುಂಚೆ ಅವರು ಏನೊಂದು ಬಿಲ್ಸ್ ಅಂತ ಹೇಳ್ತೀವಲ್ಲ, ಆ ರಸೀದಿ ತೆಗೆದುಕೊಳ್ಳೋದು ಬಹಳಷ್ಟು ಮುಖ್ಯ. ಆ ರಸೀದಿ ಪ್ರೂಫ್ ಇದ್ರೆ ಅವರು ಮುಂದೆ ಗ್ರಾಹಕರ ವೇದಿಕೆಯಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಇದು ಯಾವ ಅಂಗಡಿಯಿಂದ ತಗೊಂಡಿದ್ದು, ಯಾವ ಅಂಗಡಿ ತಗೊಂಡ್ವಿ, ಯಾವ ತಳಿ ತಗೊಂಡಿದ್ದು, ಎಲ್ಲ ವಿವರಗಳು ಬೇಕಾಗುತ್ತೆ. ಬೀಜದ ನಮೂನೆ ಸ್ವಲ್ಪ ಇಟ್ಕೊಂಡ್ರು ಒಳ್ಳೇದೇನೆ, ಇಟ್ಕೊಂಡ್ರು ಬಹಳಷ್ಟು ಒಳ್ಳೇದೆ. ಹೌದು, ಅದರಿಂದ ಕೂಡ ಇನ್ನೂ ಅವರ ಒಂದು ಪ್ರಕರಣ ಇನ್ನೂ ಅದು ಸ್ಪಷ್ಟವಾಗುತ್ತೆ. ಖಂಡಿತವಾಗಲು. ಇನ್ನ ಜೊತೆಗೆ ಈಗ ಬಿತ್ತನೆ ಬೀಜದ ಜೊತೆಗೆ ನಾವು ಈ ಬೀಜೋಪಚಾರಕ್ಕಾಗಿ ಜೈವಿಕ ಗೊಬ್ಬರ ಬಳಸ್ಕೊಳ್ತೀವಿ, ಮತ್ತೆ ಬೀಜ ಉಪಚಾರ ರಾಸಾಯನಿಕಗಳನ್ನು ಬಳಸ್ಕೊಳ್ತೀವಿ, ಲಘು ಪೋಷಕಾಂಶಗಳನ್ನು ಕೂಡ ಬಳಸ್ಕೊಳ್ತೀವಿ, ಇವುಗಳನ್ನು ಕೂಡ ಪೂರೈಕೆ ಮಾಡಲಾಗತ್ತೆ. ಖಂಡಿತವಾಗ್ಲು, ಬೀಜೋಪಚಾರಕ್ಕೆ ಬೇಕಾದಂತಹ ಕೆಮಿಕಲ್ಸ್ ಏನ್ ಹೇಳ್ತೀರಲ್ಲ, ಪೆಸ್ಟಿಸೈಡ್ ಆಗಿರ್ಬೋದು ಅಥವಾ ಜೈವಿಕ ಗೊಬ್ಬರಗಳು ಅಂತ ಹೇಳಿದ್ರಿ, ಅದೆಲ್ಲದನ್ನು ನಾವು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಮಾಡ್ತಾ ಇದೀವಿ. ಅದಲ್ಲದೆ ನಮ್ಮ ಇಲಾಖೆ ಇವತ್ತಿದ್ದ ಏನೇನು ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದೀವಿ, ಮುಂಜಾಗ್ರತವಾಗಿ ನಾವು ಅದನ್ನು ಲೇಪನ ಮಾಡಲಿಕ್ಕೆ ನಾವು ಯಾರೇ ಸಪ್ಲೈ ಮಾಡಿದ್ವಿ ಅವ್ರಿಗೆಲ್ಲ ಹೇಳಿರ್ತೀವಿ. ಅಕಸ್ಮಾತ್ ಕೆಲವು ಭತ್ತ ಜಾಸ್ತಿ ಇರೋದ್ರಿಂದ ಲೇಪನ ಮಾಡಿರೋದಿಲ್ಲ, ಆ ಲೇಪನ ಮಾಡಿಲ್ಲ ಅಂತ ಹೇಳಿದ್ರೆ ಅದೊಂದು ಚೀಟಿ ಸ್ಯಾಸೆಟ್ ಅಂತ ಹೇಳ್ತೀವಲ್ಲ, ಪ್ಯಾಕೆಟ್, ಆ ಪ್ಯಾಕೆಟ್ನ ಚೀಲದಲ್ಲಿ ಇಟ್ಟಿರ್ತಾರೆ, ಅದನ್ನ ರೈತ ಬಂದವರು ಬಿತ್ತನೆ ಮುಂಚೆ ಮಿಕ್ಸ್ ಮಾಡಿಬಿಟ್ಟು ಬಿತ್ತನೆ ಮಾಡೋದ್ರಿಂದ ಬಹಳಷ್ಟು ರೋಗಗಳನ್ನ ತಡಿಬಹುದಾಗುವಂತದ್ದು. ಭತ್ತ ರಾಗಿ ಎಲ್ಲ ಬಂದ ಕ್ಯಾಪ್ಟಾನ್ ಅಂತೀವಿ, ಥೈರಾಮ್ ಅಂತ ಹೇಳ್ತೀವಿ, ಕಾರ್ಬೆಂಡಿನ್ಸಮ್ ಅಂತ ಒಂದು ಕೆಮಿಕಲ್ ಇದೆ, ಮತ್ತೆ ನಮ್ಮ ಸೂರ್ಯಕಾಂತಿ ಬಂದಾಗ ಇಮಿಡಾಕ್ರೋಬಿಡ್ ಅಂತ ಕೆಮಿಕಲ್, ನೆಲಗಡಲೆ ಬಂದಾಗ ಕ್ಲೋರೋಫೈರಿಪಾಸ್ ಅಂತ ಹೇಳ್ತೀವಿ, ಕ್ಲೋರೋಫೈರಿಪಾಸ್. ಹೌದು, ಖಂಡಿತವಾಗ್ಲು ಇದು ನಾವು ಕೆಮಿಕಲ್ಸ್ ಅಂತ ಪೆಸ್ಟಿಸೈಡ್ ಅಂತ ಹೇಳಿದ್ರೆ ಅಥವಾ ಅಂತದ್ದು ಹೇಳ್ತೀವಿ. ಜೈವಿಕ ಪೀಡನಾಶಕಗಳು ಅಂತ ಹೊಂದಿದೆ, ಟ್ರೈಕೋಡರ್ಮಾ ಅಂತ ಹೊಂದಿದೆ. ಈ ಟ್ರೈಕೋಡರ್ಮಾ ಮೂಲಕ ಲೇಪನ ಮಾಡೋದ್ರಿಂದ ಕೂಡ ಈ ಕೊಳೆ ರೋಗ ಆಗಿರ್ಬೋದು ಅಥವಾ ನಮ್ಮ ಈ ಸೊರಗು ರೋಗ ಇಂಥದ್ದು ತಡೆಯಲಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ. ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ ಖಂಡಿತ. ಈ ವಿಶೇಷವಾಗಿ ಬೀಜ ಹೌದು ಅದರಿಂದ ಬರುವಂತಹ ರೋಗಗಳು ಹೌದು, ಮತ್ತೆ ಈ ಬೇರು ಕೊಳೆ ರೋಗ ಅನುಕೂಲ ಆಗುತ್ತೆ ಮಣ್ಣಿಂದ ಬರುವಂತಹ ರೋಗಗಳು. ಮತ್ತೆ ಇವೆಲ್ಲದಕ್ಕೂ ನಾವು ರಿಯಾಯಿತಿ ದರದಲ್ಲಿ ನಮ್ಮ ಇಲಾಖೆಯಲ್ಲಿ ಸಹಾಯಧನದಲ್ಲಿ ನಾವು ರೈತ ಸಂಪರ್ಕ ಮೂಲಕ ವಿತರಣೆ ಮಾಡ್ತಾ ಇದೀವಿ. ಇದರ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ ರೈತ ಬಾಂಧವರನ್ನು ಕೇಳ್ಕೊಳ್ತೀನಿ. ಮತ್ತೆ ಈ ಸತುವಿನ ಸಲ್ಫೇಟು, ಈ ಬೋರಾಕ್ಸ್, ಜಿಂಕ್ ಸಲ್ಫೇಟ್, ಬೋರಾಕ್ಸ್, ಕಬ್ಬಿಣದ ಸಲ್ಫೇಟು ಇವುಗಳನ್ನು ಕೂಡ ವಿತರಣೆ ಖಂಡಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ, ಇದನ್ನು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಕರ್ನಾಟಕದಲ್ಲಿ ಮೈಕ್ರೋಟೇಟ್ ಮಿಕ್ಸ್ಚರ್ಸ್ ಅಂತ ಹೇಳ್ತೀವಿ, ಮಿಶ್ರಣಗಳು, ಲಘು ಪೋಷಕಾಂಶ ಮಿಶ್ರಣಗಳು. ಒಂದು 5 ತರದ ಲಘು ಪೋಷಕ ಮಿಶ್ರಣ ಇದೆ ಕರ್ನಾಟಕದಲ್ಲಿ. ಆ ಲಘು ಪೋಷಕ ಮಿಶ್ರಣಗಳನ್ನು ಕೂಡ ನಮ್ಮ ಇಲಾಖೆ ವತಿಯಿಂದ ವಿತರಣೆ ಮಾಡ್ತಾ ಇದೀವಿ. ಅಂದ್ರೆ ವಲಯಕ್ಕೆ ಅನುಗುಣವಾಗಿ ಏನಾದರೂ ವಿತರಣೆ ಮಾಡ್ತಾರ? ಬೇರೆ ಬೇರೆ ಕಡೆ ಬೇರೆ ಬೇರೆ ಪರತೆಗಳು ಕಂಡು ಬರ್ತಾ ಇದಾವೆ. ಹೌದೌದೌದು. ಈಗ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಕಬ್ಬಿಣದ ಕೊರತೆ ಇರುತ್ತೆ, ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಬೋರಾನ್ ಕೊರತೆ ಇರುತ್ತೆ, ಮತ್ತೆ ಇಡೀ ರಾಜ್ಯದಲ್ಲೇ ಸತುವಿನ ಕೊರತೆ ಸ್ವಲ್ಪ ಕಂಡು ಬರ್ತಾ ಇದೆ ಅಂತ ಕೇಳ್ತಾರೆ. ಖಂಡಿತ. ಇವನ್ನೆಲ್ಲ ನಾವು ಹೇಳಿದಾಗ ವಲಯಕ್ಕನುಗುಣವಾಗಿ ಅದನ್ನ ವಿತರಣೆ ಮಾಡ್ತಾ ಇದ್ದೀವಿ. ಲಘು ಪೋಷಕಾಂಶ ಮಿಶ್ರಣ. ಮಿಶ್ರಣವನ್ನು ಖಂಡಿತ. ಮತ್ತೆ ರೈಸೋಬಿಯಂ, ಅಜಿಟೋಬ್ಯಾಕ್ಟರ್, ಅಜೋಸ್ಪರ್ಲಮ್, ಬಯೋಫರ್ಟಿಲೈಸರ್ಸ್ ಅಂತ ಹೇಳಿ ಜೈವಿಕ ಗೊಬ್ಬರಗಳು, ಅದನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು, ರಸಗೊಬ್ಬರಗಳ ಕೊರತೆ ಎಲ್ಲೂ ಇರೋದಿಲ್ಲ. ಒಂದು ಸುಮಾರು ಈ ವರ್ಷ ನಮಗೆ ಸುಮಾರು 26 ಲಕ್ಷ ಟನ್ ಅಷ್ಟು ನಮಗೆ ರಸಗೊಬ್ಬರದ ಅವಶ್ಯಕತೆ ಇದೆ ಅಂತ ಹೇಳಿ ಅಂದಾಜು ಮಾಡ್ಕೊಂಡಿದ್ದೀವಿ. ಸುಮಾರು ಈಗಾಗಲೇ ನಮಗೆ 7,68,000 ಈ ಟನ್ ಅಷ್ಟು ಸರಬರಾಜು ಆಗಬೇಕಿತ್ತು, ಅಷ್ಟು ಸರಬರಾಜು ಆಗಿದೆ. ಅದಲ್ಲದೆ ಮತ್ತೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಲ್ಲ, ಮಾರ್ಚ್ ಕೊನೆಯಲ್ಲಿ ನಮಗೆ ಸುಮಾರು 5,60,000 ಟನ್ ಅಷ್ಟು ಆಗಲೇ ನಮಗೆ ನಮ್ಮಲ್ಲಿ ಬ್ಯಾಲೆನ್ಸ್ ದಾಸ್ತಾನು ಇತ್ತು. ಅದೆಲ್ಲ ಸೇರಿ ಸುಮಾರು 12 ಲಕ್ಷ ಟನ್ ಅಷ್ಟು ನಮಗೆ ಆಗಲೇ ದಾಸ್ತಾನು ಇದೆ. ಮತ್ತೆ ಎಲ್ಲೂ ಕೊರತೆ ಅಂತ ಕೊರತೆ ಇಲ್ಲ. ಇಲ್ಲ, ಹಾಗಾಗಿ ರೈತ ಬಾಂಧವರು ಇದ್ರ ಬಗ್ಗೆ ಆತಂಕ ಪಟ್ಕೊಳ್ಳೋ ಅವಕಾಶ ಇಲ್ಲ, ಅವಶ್ಯಕತೆ ಇರೋದಿಲ್ಲ. ಮತ್ತೆ ಈ ರಸಗೊಬ್ಬರವನ್ನು ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಗೊಬ್ಬರದ ಒಂದು ದರವನ್ನು ಕೂಡ ಅವರು ಪ್ರಕಟಿಸಬೇಕಾಗುತ್ತೆ. ಹೌದು, ಖಂಡಿತವಾಗ್ಲು ಪ್ರಕಟಿಸಲಿಲ್ಲ ಅಂತಂದ್ರೆ ಅದು ನಮ್ಮ FCO ಅಂತ ಹೇಳ್ತೀವಿ, ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತ. ಅದ್ರ ಪ್ರಕಾರ ಅದು ಅಫೆನ್ಸ್, ಅದು ಅದು ಮಾಡೋಂಗಿಲ್ಲ ಅಂತ ಗಮನಕ್ಕೆ ರೈತ ಬಾಂಧವರು, ರೈತ ಸಂಪರ್ಕ ಕೇಂದ್ರಗಳ ಅಧಿಕಾರಿಗಳ ಗಮನಕ್ಕೆ ಅದರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ಳುವಂತಹ ಕ್ರಮ. ಗೊಬ್ಬರವನ್ನ ಕೊಂಡ್ಕೊಳ್ಳೋದಕ್ಕಿಂತ ಮುಂಚೆ ರೈತ ಬಾಂಧವರಿಗೆ ಅದ್ರ ಬೆಲೆ ಎಷ್ಟು ಅಂತ ಗೊತ್ತಿರಬೇಕು. ಖಂಡಿತವಾಗ್ಲು ಗೊತ್ತಿರಲೇಬೇಕು. ಗೊತ್ತಿರಬೇಕು. ಹೌದು ಹೌದು. ಮತ್ತೆ ಬೇರೆ ಬೇರೆ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಚೀಲವನ್ನ ಕೈಯಿಂದ ಹೊಲ್ದಿರಬಾರ್ದು, ಇಂಥವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಖಂಡಿತ. ಅದು ಯಂತ್ರದಿಂದಲೇ ಹೊಲ್ದಿರ್ಬೇಕಾಗುತ್ತೆ. ಯಂತ್ರದಿಂದ ಹೊಲ್ದಿರ್ಬೇಕಾಗುತ್ತೆ. ಒಂದ್ವೇಳೆ ಕೈಯಿಂದ ಹೊಲ್ದಿದ್ರೆ ಅದನ್ನ ಸೀಲ್ ಮಾಡಿರ್ಬೇಕಾಗತ್ತೆ. ಸೀಲ್ ಮಾಡಿರ್ಬೇಕು. ಮೊಹರಾಗಿರ್ಬೇಕು. ಮತ್ತೆ ಕೆಲವು ಸಣ್ಣ ಪುಟ್ಟದ್ದು ಟೆಸ್ಟ್ ಅವರೇ ಮಾಡ್ಕೋಬಹುದು. ಈ ಯಾವುದು MOP ಮ್ಯೂರೇಟ್ ಆಫ್ ಪೊಟಾಷ್ ಅಂತ ಹೇಳ್ತೀವಿ, ಯೂರಿಯಾ ಅಂತ ಹೇಳ್ತೀವಿ. ಕೈಗೆ ಸ್ವಲ್ಪ ನೀರು ಹಾಕ, ಕೈ ಹಾಕೊಂಡು ನೀರು ಹಾಕೊಂಡ್ರೆ ತಣ್ಣಗೆ ಅನುಭವ ಕೊಡುತ್ತೆ. ಅದೇ ಹಾಗಾದ್ರೆ ಅದು ಒರಿಜಿನಲ್ ಗೊಬ್ಬರ ಅಂತ ಅನ್ಬಹುದು. ಮತ್ತೆ ಇನ್ನೊಂದು ನಾವು DIP ಅಂತ ಏನ್ ಹೇಳ್ತೀವಲ್ಲ, ಆ DIP ನ ಸ್ವಲ್ಪ ನೀವು ಏನು ನೀರಿಂದ ಹಾಕಿ ಚೆನ್ನಾಗಿ ಉಚ್ಚಿಕೊಂಡು ಮುಸ್ ನೋಡಿದ್ರೆ ಅಮೋನಿಯಾ ವಾಸ್ತೆ ಬರುತ್ತೆ. ಘಾಟ್ ವಾಸ್ತೆ. ಅದು ಘಾಟ್ ವಾಸ್ತೆ ಬಂದ್ರೆ ಇದು ಒರಿಜಿನಲ್ ಅಂತ ಹೇಳ್ಬೋದು. ಅಲ್ಲ ಮತ್ತೆ ಅಥವಾ ನಾವು ಸ್ವಲ್ಪ ಚೆನ್ನಾಗಿ ಇಸಿಕ್ ನೋಡಿದ್ರೆ ಗಟ್ಟಿ ಇರ್ಬೇಕು, ಅದು ಕೆಲವು ಪುಡಿ ಪುಡಿ ಆಗ್ಬಿಡುತ್ತೆ. ಗಟ್ಟಿ ಇರ್ಬೇಕು ಆಕ್ಚುಲಿ. ಇದು ಅದೊಂದು ಅದೊಂದು DIP ಇದು. ಮತ್ತೆ ಸ್ವಲ್ಪ ಇದು ಚೆನ್ನಾಗಿ ಸ್ವಲ್ಪ ಕಾಯಿಸಿದ್ರೆ ಅದು ಸ್ವಲ್ಪ ಹರಳಾದಂಗೆ ಆಗ್ಬೇಕು. ಇವೆಲ್ಲ ನಾವು ರೈತ ಬಾಂಧವರು ಮನೆಗಳಲ್ಲಿ ಮಾಡ್ಕೋಬಹುದು. ರೈತ ಸಂಪರ್ಕ ಕೇಂದ್ರದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಖಂಡಿತವಾಗಿ ಮಾಹಿತಿ ಕೊಡ. ಮತ್ತೆ ಕೃಷಿ ಇಲಾಖೆಯಿಂದ ಒಂದು ರೈತರ ಸಹಾಯವಾಣಿ ಕೂಡ ಇದೆ. ಹೌದು. 1800-4255-355 ಮಾಡ್ಕೋಬಹುದು. ರೈತ ಸಂಪರ್ಕ ಕೇಂದ್ರದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಖಂಡಿತವಾಗಿ ಮಾಹಿತಿ ಕೊಡ. ಮತ್ತೆ ಕೃಷಿ ಇಲಾಖೆಯಿಂದ ಒಂದು ರೈತರ ಸಹಾಯವಾಣಿ ಕೂಡ ಇದೆ. ಹೌದು. 1800-4255-355 ಇಲ್ಲಿಗೂ ಕೂಡ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ತುಂಬಾ ಸಂತೋಷ ದೇವರಾಜ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ಮುಂಗಾರು ಹಂಗಾಮಿಗೋಸ್ಕರ ಈ ಬಿತ್ತನೆ ಬೀಜ, ಬೇರೆ ಒಂದು ಕೃಷಿ ಪರಿಕರಗಳ ಸಿದ್ಧತೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಾಮೆಯನ್ನ ನಾವು ಚೌಳು ಮತ್ತು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳ್ಕೋಬಹುದು. ಇದು ಬಹಳ ಮುಖ್ಯವಾದಂಥ ಒಂದು ಕಿರುಧಾನ್ಯ ಬೆಳೆ. ಇದನ್ನು ಪೂರ್ಣ ಬೆಳೆಯಾಗಿ ಬೆಳ್ಕೋಬಹುದು. ರಾಗಿ ಜೊತೆಯಲ್ಲಿ ಮಿಶ್ರ ಬೆಳೆಯಾಗೂ ಕೂಡ ಇದನ್ನು ಬೆಳ್ಕೋಬಹುದು. ಸಾಮೆನಲ್ಲಿ ಸುಧಾರಿತ ತಳಿಗಳು ಕೂಡ ಇದ್ದಾವೆ. CO2 ಅಂತ ಒಂದು ತಳಿ ಇದೆ. ಇದು 90-100 ದಿನದಲ್ಲಿ ಕೊಯ್ಲಿ ಬರುತ್ತೆ. ಅಲ್ಪಾವಧಿ ತಳಿ. ತೆಂಡೆಗಳು ಮತ್ತು ತೆನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿರ್ತವೆ. ಕಟಾವಿನ ಸಮಯದಲ್ಲಿ ಬೆಳೆ ಹಸಿರಾಗಿರುತ್ತೆ. ಬೀಜ ಕಂದು ಬಣ್ಣವನ್ನು ಹೊಂದಿರುತ್ತೆ. ಮತ್ತೊಂದು ತಳಿ OLM 203 ಅಂತ. ಇದು 100-105 ದಿನದಲ್ಲಿ ಕೊಯ್ಲಿ ಬರುತ್ತೆ. ಇದು ದೀರ್ಘಾವಧಿ ತಳಿ. ದಪ್ಪನಾದ ಕಾಂಡವನ್ನು ಹೊಂದಿರುತ್ತೆ. ನೆಲಕ್ಕೆ ಬೀಳದಲೆ ಧಾನ್ಯ ಸಿಡಿಯೋದಕ್ಕೆ ಇದು ನಿರೋಧಕ ಗುಣವನ್ನು ಹೊಂದಿದೆ. ಕಾಳುಗಳು ದಪ್ಪ ಆಗಿರ್ತವೆ, ಬೂದು ಬಣ್ಣವನ್ನು ಹೊಂದಿರುತ್ತವೆ, ಹೊಳಪಿನಿಂದ ಕೂಡಿರುತ್ತವೆ. ಮುಖ್ಯವಾಗಿ ಈ OLM 203 ತಳಿಗೆ ಕೀಟ ಮತ್ತು ರೋಗದ ಬಾಧೆ ಕಡಿಮೆ. ಈ ತಳಿಯ ಧಾನ್ಯವನ್ನು ಮೌಲ್ಯವರ್ಧಿತ ಆಹಾರದ ತಯಾರಿಕೆಯಲ್ಲಿ ಬಳಸ್ಕೋಬಹುದು. ಮುಖ್ಯವಾಗಿ ಸಾಮೆಯನ್ನು ನಾವು ಮೇನಿಂದ ಜುಲೈ ತಿಂಗಳವರೆಗೂ ಕೂಡ ಬಿತ್ತನೆ ಮಾಡ್ಕೋಬಹುದು. ಈ ಎರಡೂ ತಳಿಗಳು ಅಂದರೆ CO2 ಮತ್ತು OLM 203 ಈ ಎರಡೂ ತಳಿಗಳು 5-6 ಕ್ವಿಂಟಾಲ್ನಷ್ಟು ಧಾನ್ಯವನ್ನು ಎಕರೆಗೆ ಕೊಡ್ತವೆ. 0.5 ಟನ್ನಿಂದ 1 ಟನ್ನಷ್ಟು ಮೇವನ್ನು ನಾವು ಪಡ್ಕೋಬಹುದು. ಇನ್ನು 1 ಎಕರೆಗೆ 3-4 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಅದೇ ರೀತಿ 2.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ 8 ಕಿಲೋಗ್ರಾಮ್ನಷ್ಟು ಸಾರಜನಕ, 8 ಕಿಲೋಗ್ರಾಮ್ನಷ್ಟು ರಂಜಕವನ್ನು ಪ್ರತಿ ಎಕರೆಗೆ 2.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳಿಗೆ ಬಂದರೆ 8 ಕಿಲೋಗ್ರಾಮ್ನಷ್ಟು ಸಾರಜನಕ, 8 ಕಿಲೋಗ್ರಾಮ್ನಷ್ಟು ರಂಜಕವನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಬಿತ್ತನೆಗೆ 3-4 ವಾರ ಮುಂಚೆ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬಿತ್ತನೆ ಬೀಜವನ್ನು ಸಾಲಿನಿಂದ ಸಾಲಿಗೆ 12 ಅಂಗುಲ, ಅದೇ ರೀತಿ ಗುಣಿಯಿಂದ ಗುಣಿಗೆ 3-4 ಅಂಗುಲ ಅಂತರದ ಸಾಲುಗಳಲ್ಲಿ 2 ಅಂಗುಲಕ್ಕಿಂತ ಜಾಸ್ತಿ ಆಳ ಇಲ್ಲದಂತೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಶಿಫಾರಸು ಮಾಡಿದ ರಸಗೊಬ್ಬರಗಳಾದಂಥ ಸಾರಜನಕ ಮತ್ತು ರಂಜಕವನ್ನು ಬಿತ್ತನೆ ಸಮಯದಲ್ಲಿ ಕೊಡಬಹುದು. ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ಧತೆ ಕುರಿತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ HS ದೇವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ ಹಾಗೂ ಕೃಷಿ ಮಾಹಿತಿಯನ್ನು ಕೂಡ ಆಲಿಸಿದಿರಿ. ಇದರೊಂದಿಗೆ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ಮೂಡಿಬಂತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 6:30. ಈಗ ನಮ್ಮ ನಿಲಯದಿಂದ ಈ ದಿನ ಇನ್ನು ಮುಂದೆ ಅಂದರೆ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಕೇಳುಗರೆ, ಇನ್ನು ಮುಂದೆ 6:30 ಅವಲೋಕನ ಪ್ರಸಾರವಾಗುವುದು. 6:51 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. 7:00 ಹಾಗೂ 7:45 ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇನ್ನು 9:05 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ, ಸಣ್ಣ ಕಥೆ ಸುಭಾಷ್ ಶ್ರೀಕಂಠನ್ ಅವರಿಂದ, ನಂತರ ಆಂಡಾಳ್ ಅಮ್ಮಾಳ್ ಅವರಿಂದ ಕವನ ವಾಚನ ಆಲಿಸುವಿರಿ. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಜಿನ್, ರಾಷ್ಟೀಯ ವಿಜ್ಞಾನ ಸಂಚಿಕೆ ರೇಡಿಯೋಸ್ಕೋಪ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ದಿ ಪವರ್ ಆಫ್ ಲಿಸ್ನಿಂಗ್ ನ್ಯೂ ನಾಲೆಡ್ಜ್ ಸೀರೀಸ್ ದೆಹಲಿ ಕೇಂದ್ರದ ಸಹಪ್ರಸಾರ. 10:35 ಸೇವೆ ಉತ್ತಮ ಆಡಳಿತ ಹಾಗೂ ಬಡವರ ಕಲ್ಯಾಣದ 8 ವರ್ಷಗಳು, ಎನ್ಡಿಎ ಸರ್ಕಾರ 8 ವರ್ಷ ಆಡಳಿತ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಅನುವಾದ ಡಾಕ್ಟರ್ ಎಂ ವರದರಾಜು, ನಿರ್ಮಾಣ ನಂದನ್ ಕುಮಾರ್ ಮತ್ತು ಆಶಾ. ಆನಂತರ ಚಿತ್ರಗೀತೆಗಳನ್ನು ಕೇಳಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:05 ಚಿಂತನ ಅರವಿಂದ ಜತ್ತಿ ಅವರಿಂದ, ಬೆಂಗಳೂರು ಕೇಂದ್ರದ ಕೊಡುಗೆ ಇದು. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು. 6:45